ಇನ್ನು ಮುಂದೆ ಕಾರ್ಯಕ್ರಮ ಕೃಷಿ ರಂಗ. ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮ ಕೇಳ್ತಕ್ಕಂಥ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಬನ್ನಿ ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗದ ಕಾರ್ಯಕ್ರಮದಲ್ಲಿ ಮೊದಲಿಗೆ ಕೇಳೋಣ ಕೃಷಿಯಲ್ಲಿ ನ್ಯಾನೋ ಯೂರಿಯಾ ಬಳಕೆ ಮತ್ತು ಮಹತ್ವ ಕುರಿತು ಡಾಕ್ಟರ್ ಎಂ ವಿ ರವಿ ಅವರೊಡನೆ ಸಂದರ್ಶನವನ್ನು ಕೇಳೋಣ. ನ್ಯಾನೋ ಯೂರಿಯಾದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳಿ. ಇತ್ತೀಚೆಗೆ ಸಾಕಷ್ಟು ನ್ಯಾನೋ ಯೂರಿಯಾದ ಬಗ್ಗೆ ವಿಜ್ಞಾನಿಗಳು ರೈತರಿಗೆ ಬಳಕೆ ಮಾಡಲಿಕ್ಕೆ ಹೇಳ್ತಿದ್ದಾರೆ. ಸರ್ಕಾರ ಸಹ ನ್ಯಾನೋ ಯೂರಿಯಾವನ್ನು ಬಳಸಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಏನಿದು ನ್ಯಾನೋ ಯೂರಿಯಾ ಅಂದರೆ ಹೇಗೆ ಬಳಸಬೇಕು ಮತ್ತು ನಾವು ಬಳಸ್ತಕ್ಕಂಥ ಯೂರಿಯಾ ಗೊಬ್ಬರಕ್ಕೂ ಮತ್ತು ನ್ಯಾನೋ ಯೂರಿಯಾಕ್ಕೂ ಏನು ವ್ಯತ್ಯಾಸಗಳಿದ್ದಾವೆ, ಇದರ ಒಂದು ಮಹತ್ವ ಪ್ರಯೋಜನಗಳು ಏನೇನು ಅಂತಕ್ಕಂಥ ವಿಚಾರವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ನಮ್ಮ ವಿಜ್ಞಾನಿಗಳಾದಂಥ ಡಾಕ್ಟರ್ ಎಂ ವಿ ರವಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಿದ್ದಾರೆ. ಡಾಕ್ಟರ್ ರವಿ ಅವರು, ನಿಮ್ಮ ರೈತರ ಪರವಾಗಿ ತುಂಬ ಸ್ವಾಗತ. ನಮಸ್ಕಾರ ಡಾಕ್ಟರ್. ಎಲ್ಲರಿಗೂ ನಮಸ್ಕಾರ. ಹೇ ಸರ್, ಮೊದಲನೇದಾಗಿ ಇತ್ತೀಚೆಗೆ ಸಾಕಷ್ಟು ನ್ಯಾನೋರಿಗೆ ಬಳಕೆ ಮಾಡಲಿಕ್ಕೆ ಹೇಳ್ತಾ ಇದ್ದಾರೆ. ಸರ್ಕಾರ ಸಹ ನ್ಯಾನೋ ಯೂರಿಯಾವನ್ನು ಬಳಸಲಿಕ್ಕೆ ಪ್ರೋತ್ಸಾಹ ಕೊಡ್ತಾ ಇದೆ. ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು. ಏನಿದು ನ್ಯಾನೋ ಯೂರಿಯಾ ಅಂದರೆ ಹೇಗೆ ಬಳಸಬೇಕು ಮತ್ತು ನಾವು ಬಳಸ್ತಕ್ಕಂಥ ಯೂರಿಯಾ ಗೊಬ್ಬರಕ್ಕೂ ಮತ್ತು ನ್ಯಾನೋ ಯೂರಿಯಾಕ್ಕೂ ಏನು ವ್ಯತ್ಯಾಸಗಳಿದ್ದಾವೆ, ಇದರ ಒಂದು ಮಹತ್ವ ಪ್ರಯೋಜನಗಳು ಏನೇನು ಅಂತಕ್ಕಂಥ ವಿಚಾರವಾಗಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಮಣ್ಣು ವಿಜ್ಞಾನಿಗಳಾದಂಥ ಡಾಕ್ಟರ್ ಎಂ ಯು ರವಿ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ರೈತರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ರವಿ ಅವರೇ, ನಮ್ಮ ರೈತರ ಪರವಾಗಿ ತಮಗೆ ಸ್ವಾಗತ. ನಮಸ್ಕಾರ ಡಾಕ್ಟರ್ ರವಿ. ಎಲ್ಲರಿಗೂ ನಮಸ್ಕಾರ. ಹೇಳಿ ಸರ್, ಮೊದಲನೇದಾಗಿ ಇತ್ತೀಚೆಗೆ ಸಾಕಷ್ಟು ನ್ಯಾನೋ ಯೂರಿಯಾದ ಬಗ್ಗೆ ರೈತರು ಕೇಳ್ತಾ ಇರ್ತಾರೆ. ಏನಿದು ನ್ಯಾನೋ ಯೂರಿಯಾ, ಬಳಸ್ಬೋದಾ ಹೇಗೆ ಅಂತಕ್ಕಂಥ ವಿಚಾರ ಮೊದಲನೇದಾಗಿ ಹೇಳಿ. ಏನಿದು ನ್ಯಾನೋ ಯೂರಿಯಾ ಅಂದರೆ? ಈಗ ನ್ಯಾನೋ ಯೂರಿಯಾ ಅಂತಂದರೆ ಅತ್ಯಂತ ಸಣ್ಣ ಕಣಗಳಿಂದ, ಯೂರಿಯಾ ಕಣಗಳಿಂದ ಮಾಡಿರ್ತಕ್ಕಂಥ ಒಂದು ದ್ರವರೂಪದ ಗೊಬ್ಬರ ಅಂತಂದರೆ ತಪ್ಪಾಗಲಾರದು. ಈಗ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಯೂರಿಯಾವನ್ನು ನೋಡಿದಾಗ ಸ್ವಲ್ಪ ಕಾಳುಗಳು ದಪ್ಪ ಇರ್ತವೆ. ಇದನ್ನೇ ಬಹಳ ಸಣ್ಣ ಸಣ್ಣ ಕಣಗಳನ್ನಾಗಿ ಮಾಡಿ 20-50 mm ಸೈಜನ್ನು ಮಾಡಿಬಿಟ್ಟು ದ್ರಾವಣ ರೂಪದಲ್ಲಿ ತಯಾರು ಮಾಡಿರ್ತಕ್ಕಂಥ ಗೊಬ್ಬರ. ಇದು ಅತ್ಯಂತ ಸಣ್ಣ ಕಣಗಳಿರೋದ್ರಿಂದ ಸಸ್ಯಗಳು ಪರಿಣಾಮಕಾರಿಯಾಗಿ ಹೀರ್ಕೊಳ್ತವೆ ಸಿಂಪರಣೆಯನ್ನು ಮಾಡಿದಾಗ. ಒಂದು ಸರಿ ಸಿಂಪರಣೆಯನ್ನು ಮಾಡಿದರೆ ಎಲೆಗಳು, ಕಾಯಿಗಳು, ಹೂಗಳು ಮತ್ತು ಬೇರುಗಳವರೆಗೂ ಕೂಡ ವಿತಿನ್ 1 minute ಕಂಪ್ಲೀಟಾಗಿ ಗಿಡಕ್ಕೆ ಹರಡುತ್ತಿದ್ದು. ಯಾಕಂದರೆ ಸಣ್ಣ ಕಣ ಇದೆ, ರಂಧ್ರಗಳ ಮುಖಾಂತರ, ಕೋಶಗಳ ಮುಖಾಂತರ ಮತ್ತು ನಾಳಗಳ ಮುಖಾಂತರ ಸಸ್ಯಗಳಿಗೆ ಅದು ಡೈರೆಕ್ಟಾಗಿ ತಲುಪುತ್ತೆ, ಬೇಗ ಪರಿಣಾಮಕಾರಿಯಾಗಿ ಕೂಡ ಆಗುತ್ತೆ. ಅದೇ ಸಾಂಪ್ರದಾಯಿಕ ಯೂರಿಯಾವನ್ನು ನಾವು ಉಪಯೋಗವನ್ನು ಮಾಡಿದಾಗ ಅದು ನೀರಿನಲ್ಲಿ ಕರಗಬೇಕು, ನಂತರ ಬೇರುಗಳಿಗೆ ಬರಬೇಕು, ನಂತರ ಅದು ಬರಬೇಕು. ಇಲ್ಲಿ ಸಿಂಪರಣೆ ಮೂಲಕ ಮಾಡೋದ್ರಿಂದ ಬೇಗ ಅದು ಚಿಕ್ಕ ಕಣಗಳಿರೋದ್ರಿಂದ ಬೇಗ ಹೀರ್ಕೊಂಡು ಪರಿಣಾಮಕಾರಿಯಾಗಿ ಬರುತ್ತೆ ಸರ್ ಇದು ನ್ಯಾನೋ ಯೂರಿಯಾ. ಈಗ ನ್ಯಾನೋ ಯೂರಿಯಾವನ್ನು ಅಧಿಕೃತವಾಗಿ ಇದೇನು ಖಾಸಗಿ ಕಂಪ್ನಿಯವರು ಉತ್ಪಾದನೆ ಮಾಡ್ತಾ ಇದ್ದಾರೆ ಅಥವಾ ಸರ್ಕಾರಿ ಸಂಸ್ಥೆಯವರು ನ್ಯಾನೋ ಯೂರಿಯಾವನ್ನು ಉತ್ಪಾದನೆ ಮಾಡಿ ಈಗಾಗಲೇ ಮಾರುಕಟ್ಟೆಗೆ ಬಿಡುಗಡೆ ಆಗಿದೆ, ಹೇಗೆ ಇದು? ಈಗ ನ್ಯಾನೋ ಯೂರಿಯಾ ಈಗ ಆಲ್ರೆಡಿ ಮಾರುಕಟ್ಟೆಗೆ ಬಿಡುಗಡೆ ಆಗಿದೆ. ಇದನ್ನ ಪ್ರಾರಂಭವನ್ನು ಮಾಡಿರ್ತಕ್ಕಂಥವರು ಖಲೋಲ, ಗುಜರಾತ್ನಲ್ಲಿರ್ತಕ್ಕಂಥ ಖಲೋಲ್ ಅಂತಕ್ಕಂಥ ಒಂದು ಜಾಗದಲ್ಲಿ, ಅಲ್ಲಿ ನ್ಯಾನೋ ಬಯೋಟೆಕ್ನಾಲಜಿ ಸಂಶೋಧನಾ ಕೇಂದ್ರ ಇದೆ, ಅವರು ಇದನ್ನು ಮ್ಯಾನುಫ್ಯಾಕ್ಚರನ್ನು ಮಾಡಿದ್ದಾರೆ. ಇದನ್ನು ಇಫ್ಕೋ ಸಂಸ್ಥೆಯವರು ಪೇಟೆಂಟನ್ನು ತೆಗೆದುಕೊಂಡ್ಬಿಟ್ಟು ಅದನ್ನು ಅಧಿಕೃತವಾಗಿ ಮಾರಾಟವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಮಾರಾಟ ಮಳಿಗೆಗಳಲ್ಲಿ ಸಿಗ್ತಾ ಇದೆ. ಇದನ್ನು ಆನ್ಲೈನಲ್ಲೂ ಕೂಡ www.ifcobazaar.inನಲ್ಲಿಯೂ ಕೂಡ ನಾವು ನೇರವಾಗಿ ಬುಕ್ ಮಾಡಿಬಿಟ್ಟು ನಾವು ಅಧಿಕೃತವಾಗಿ ನಾವು ಪರ್ಚೇಸನ್ನು ಮಾಡ್ಬೋದು. ಇದರ ಒಂದು ಬೆಲೆ 240 ರೂಪಾಯಿ 500 ml ಒಂದು ಬಾಟಲಿಗೆ, ಅರ್ಧ ಲೀಟರ್ ಬಾಟಲಿಗೆ 240 ರೂಪಾಯಿಗಳು. ಈಗ ಅರ್ಧ ಬಾಟಲ್ ಒಂದು ನ್ಯಾನೋ ಯೂರಿಯಾವನ್ನು ತೆಗೆದುಕೊಂಡಾಗ ಅಲ್ಲಿ ಪೋಷಕಾಂಶದ ಪ್ರಮಾಣ ಅಂದರೆ ಸಾರಜನಕದ ಪ್ರಮಾಣ ಎಷ್ಟಿರುತ್ತೆ? ಉದಾಹರಣೆ, ರೈತರು ಈಗ ಒಂದು ಚೀಲ ಯೂರಿಯಾ ಗೊಬ್ಬರ ತರ್ತಾರೆ, ಒಂದು ಚೀಲ ಯೂರಿಯಾ ಗೊಬ್ಬರ ತರೋದಕ್ಕೂ ಮತ್ತು ಒಂದು ಅರ್ಧ ಲೀಟರ್ ಬಾಟಲ್ ಅಂದರೆ 500 ml ನ್ಯಾನೋ ಯೂರಿಯಾ ಬಾಟಲ್ ತರೋದಕ್ಕೂ ಏನೇನು ವ್ಯತ್ಯಾಸಗಳಿದ್ದಾವೆ ಹೇಳಿ ಸ್ವಲ್ಪ. ಈಗ ಸಾಮಾನ್ಯವಾಗಿ ಸಾಂಪ್ರದಾಯಿಕ ಯೂರಿಯಾದಲ್ಲಿ ನಮಗೆ ಗೊತ್ತಿರೋನಂಗೆ 46% ಸಾರಜನಕ ಇರುತ್ತೆ. ಈ ಸಾಂಪ್ರದಾಯಿಕ ಈ ಒಂದು ನ್ಯಾನೋ ಯೂರಿಯಾದಲ್ಲಿ 4% ಸಾರಜನಕ ಇರುತ್ತೆ. ಈ ಒಂದು ಸಾರಜನಕದ ಒಂದು ಕಣ ಅತ್ಯಂತ ಕಡಿಮೆ ಸೈಜಲ್ಲಿ ಇರೋದ್ರಿಂದ ಸಸ್ಯಗಳಲ್ಲಿ ಸಾಮಾನ್ಯವಾಗಿ 2-4% ಸಾರಜನಕ ಇರುತ್ತೆ. ಅದನ್ನು ದ್ರವ ರೂಪದಲ್ಲಿ ನ್ಯಾನೋ ಯೂರಿಯಾವನ್ನು 4% ಸಾರಜನಕ ಇರೋದ್ರಿಂದ ಅದನ್ನು ಡೈರೆಕ್ಟಾಗಿ ನಾವು ಸಿಂಪರಣೆ ಮಾಡೋದ್ರಿಂದ ನೇರವಾಗಿ ಅದನ್ನು ಹೀರ್ಕೊಂಡ್ಬಿಟ್ಟು ನಂತರ ಇದು ಪರಿಣಾಮಕಾರಿಯಾಗಿ ಉಪಯೋಗ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಈಗ ನಡೆದಿರತಕ್ಕಂಥ ಒಂದು ಸಂಶೋಧನೆಯ ಪ್ರಕಾರ ಒಂದು ಬಾಟಲ್ ನ್ಯಾನೋ ಯೂರಿಯಾ ಅರ್ಧ ಒಂದು ಬ್ಯಾಗು ಸಾಂಪ್ರದಾಯಿಕ ಯೂರಿಯಾಗೆ ಸಮನಾಗಿರುತ್ತೆ. ಇದು ಸಮನಾಗಿರುತ್ತೆ. ಇದು ಒಂದು ಬಾಟ್ಲಿ ಇರೋದ್ರಿಂದ ಆರಾಮಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡ್ಬೋದು, ಕೈ ಚೀಲದಲ್ಲಿ ಇಟ್ಕೊಂಡು ನಾವು ಬರ್ಬೋದು. ಯಾವುದೇ ತರಹದ ಟ್ರಾನ್ಸ್ಪೋರ್ಟೇಷನ್ಗೆ ಏನು ಕಾಸ್ಟ್ ಅಂತೂ ಬೀಳೋದಿಲ್ಲ. ಆಮೇಲೆ ಎಲ್ಲರೂ ಕೂಡ ಮಾರ್ಕೆಟಲ್ಲಿ ಹೋಗಿ ಅಥವಾ ಆನ್ಲೈನಲ್ಲಿಯೂ ಕೂಡ ಇದನ್ನು ಪರ್ಚೇಸನ್ನು ಮಾಡ್ಬೋದು. ಈಗ ಒಂದು 50 ಕೆಜಿಯ ಯೂರಿಯಾ ಬ್ಯಾಗನ್ನು ಅಂದರೆ ನಮ್ಮ ಏನು ಸಾಂಪ್ರದಾಯಿಕ 45 ಕೆಜಿ ಒಂದು ಯೂರಿಯಾ ಬ್ಯಾಗನ್ನು ಭೂಮಿಗೆ ಹಾಕಿದಾಗ ಎಷ್ಟು ಪೋಷಕಾಂಶಗಳು ಬೆಳೆಗೆ ಸಿಗ್ತವೆ, ಅದೇ ರೀತಿ ಈ ಒಂದು ಅರ್ಧ ಲೀಟರ್ ಅಂದರೆ 500 ml ನ್ಯಾನೋ ಯೂರಿಯಾವನ್ನು ಬಳಸಿದಾಗ ಅಷ್ಟೇ ಪ್ರಮಾಣದ ಪೋಷಕಾಂಶಗಳು ಬೆಳೆಗೆ ಸಿಗ್ತಾವಂತಿರ್ತಾವೆ ಹೇಗೆ? 100% ಈಗ ಏನಂತಂದರೆ ನ್ಯಾನೋ ಯೂರಿಯಾವನ್ನು ನಾವು ಕಂಪ್ಲೀಟಾಗಿ ಯೂರಿಯಾ ಗೊಬ್ಬರವನ್ನು ರೀಪ್ಲೇಸ್ ಮಾಡಿರಿ ಅಂತ ನಾವು ಹೇಳ್ತಾ ಇಲ್ಲ. ನಾವು ಹೇಳ್ತಕ್ಕಂಥದ್ದು ನ್ಯಾನೋ ಯೂರಿಯಾವನ್ನು ಮೇಲುಗೊಬ್ಬರವಾಗಿ ಉಪಯೋಗವನ್ನು ಮಾಡಬೇಕು. ಯಾಕಂದರೆ ಸಾಂಪ್ರದಾಯಿಕ ಯೂರಿಯಾ 1 ಕ್ವಿಂಟಲ್ ಇತ್ತಂತಂದರೆ ಅದರಲ್ಲಿ 50 ಕೆಜಿ ಮೂಲ ಗೊಬ್ಬರವಾಗಿ ಸಾಂಪ್ರದಾಯಿಕ ಯೂರಿಯಾವನ್ನು ಹಾಕಬೇಕಾಗುತ್ತೆ. ನ್ಯಾನೋ ಯೂರಿಯಾವನ್ನು ನಾವು 30 ದಿವಸಗಳ ನಂತರ ಅಥವಾ ಬಿತ್ತಿದ 30 ದಿವಸಗಳ ನಂತರ ಮತ್ತು 45 ದಿವಸಗಳ ನಂತರ ನಾವು ಸಿಂಪರಣೆಯನ್ನು ಮಾಡಬೇಕು. ಇದನ್ನು ಮೇಲುಗೊಬ್ಬರವಾಗಿ ಸಿಂಪರಣೆಯ ಮುಖಾಂತರ ಉಪಯೋಗವನ್ನು ಮಾಡಬೇಕು, ಯಾವುದೇ ಕಾರಣಕ್ಕೂ ಭೂಮಿಗೆ ಹಾಕಬಾರ್ದು. ಸೊ ಸಿಂಪರಣೆ ಮಾಡೋದ್ರಿಂದ ಹೆಚ್ಚಿನ ಒಂದು ಪರಿಣಾಮಕಾರಿ ಆಗುತ್ತೆ. 50% ಸಾಂಪ್ರದಾಯಿಕ ಯೂರಿಯಾವನ್ನು ನಾವು ರೀಪ್ಲೇಸ್ ಮಾಡ್ಬೋದು. 100% ಮಾಡಲಿಕ್ಕೆ ಬರೋದಿಲ್ಲ. ಹಾಗಾಗೇ ಸೆಂಟ್ರಲ್ ಗೌರ್ಮೆಂಟ್ನವರು ಕೂಡ ಇಫ್ಕೋ ಕಂಪ್ನಿಯವರು ಕೂಡ ಮೂಲ ಗೊಬ್ಬರವಾಗಿ ಯೂರಿಯಾವನ್ನು 50% ಉಪಯೋಗವನ್ನು ಮಾಡಿರಿ, ಮೇಲುಗೊಬ್ಬರವಾಗಿ ನ್ಯಾನೋ ಯೂರಿಯಾವನ್ನು ನೀವು 2 ಬಾರಿ ಸಿಂಪರಣೆಯನ್ನು ಮಾಡಿದರೆ ಉತ್ತಮವಾಗಿರತಕ್ಕಂಥ ಇಳುವರಿಯನ್ನು ಪಡೆಯಬಹುದು ಅಂತ ಹೇಳಿದ್ದಾರೆ. ಈಗಾಗಲೇ ಅನೇಕ ಸಂಶೋಧನೆಗಳು ಕೂಡ ಇದರ ಬಗ್ಗೆ ನಡೆದಿವೆ. ಈಗ ಭಾರತ ಸರ್ಕಾರದವರು ಇದರ ಬಗ್ಗೆ 94 ಬೆಳೆಗಳ ಮೇಲೆ ಪ್ರಯೋಗವನ್ನು ಮಾಡಿದರೆ ಸುಮಾರು 11,000 ಪ್ರಯೋಗಗಳನ್ನು ಮಾಡಿಬಿಟ್ಟು ನಂತರ ಇದನ್ನು ಮಾರ್ಕೆಟ್ಗೆ ಬಿಟ್ಟಿದ್ದಾರೆ. ಇದರಿಂದ 90% ಸಾರಜನಕದ ಒಂದು ದಕ್ಷತೆಯನ್ನು ಹೆಚ್ಚಿಸ್ಬೋದು. ಈಗ ಸಾಂಪ್ರದಾಯಿಕ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ 30-50% ನಮಗೆ ಸಾರಜನಕ ಉಪಯೋಗ ಆಗುತ್ತೆ, ಉಳಿದದ್ದು ನೈಟ್ರೇಟ್ ರೂಪದಲ್ಲಿ ಅಥವಾ ಅಮೋನಿಕಾ ರೂಪದಲ್ಲಿ ನಮಗೆ ಲಾಸ್ ಆಗ್ತಕ್ಕಂಥದ್ದನ್ನ ನೋಡ್ತಾ ಇದ್ದೀವಿ. ಅದೇ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ 90% ಸಾರಜನಕ ಉಪಯೋಗವನ್ನು ಆಗುತ್ತೆ. ಇದರಿಂದ ಬಹಳ ಪರಿಣಾಮಕಾರಿಯಾಗಿ ಇಳುವರಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಈಗ ಮುಖ್ಯವಾಗಿ ಭತ್ತವನ್ನು ಹೆಚ್ಚಿನ ಕ್ಷೇತ್ರದಲ್ಲಿ ರೈತರು ಬೆಳೀತಾರೆ, ಮೇಲುಗೊಬ್ಬರವಾಗಿ 2-3 ಸಾರಿ ಯೂರಿಯಾವನ್ನು ಭತ್ತಕ್ಕೆ ಕೊಡ್ತಿರ್ತಾರೆ. ಇಲ್ಲಿ ಭತ್ತವನ್ನು ಬೆಳೆಯುವಂಥ ರೈತ ಬಾಂಧವರು ನ್ಯಾನೋ ಯೂರಿಯಾವನ್ನು ಯಾವ ರೀತಿ ಬಳಸ್ಬೋದು? ಇಲ್ಲಿ ಭತ್ತವನ್ನು ಬೆಳೀತಕ್ಕಂಥ ರೈತರಿಗೆ ಒಂದು ಕ್ಲೂ ಅಥವಾ ಒಂದು ಮಾಹಿತಿ ಏನಪ್ಪ ಅಂತಂದರೆ, ನೀವೇನು ಮೂಲ ಗೊಬ್ಬರವಾಗಿ ಯೂರಿಯಾವನ್ನು ಉಪಯೋಗವನ್ನು ಮಾಡ್ತೀರೋ ಅದನ್ನು ನೀವು ಮೂಲ ಗೊಬ್ಬರವಾಗಿ ಉಪಯೋಗವನ್ನು ಮಾಡಿರಿ. ಸಾಮಾನ್ಯವಾಗಿ ಭತ್ತ ಬೆಳೀತಕ್ಕಂಥ ರೈತರು 10 ದಿವಸಕ್ಕೆ ಒಮ್ಮೆ ಯೂರಿಯಾ ಗೊಬ್ಬರವನ್ನು ಹಾಕ್ತಲೇ ಇರ್ತಾರೆ. ಆಲ್ಮೋಸ್ಟ್ ಶಿಫಾರಸ್ಸಿಗಿಂತ 2-3 ಪಟ್ಟು ಯೂರಿಯಾ ಗೊಬ್ಬರವನ್ನು ಹಾಕ್ತಾರೆ. ಈ ನ್ಯಾನೋ ಯೂರಿಯಾವನ್ನು ನಾಟಿ ಮಾಡಿದ 30 ದಿವಸ ಆದ ನಂತರ ಅಂದರೆ ಕವಲು ಬರತಕ್ಕಂಥ ಸಮಯದಲ್ಲಿ ಒಂದು ಬಾರಿ ಸಿಂಪರಣೆಯನ್ನು ಮಾಡಬೇಕು. ಅದೇ ರೀತಿ ಹೂ ಬಿಡತಕ್ಕಂಥ ಮುಂಚಿತವಾಗಿ ಒಮ್ಮೆ ಸಿಂಪರಣೆಯನ್ನು ಮಾಡಿದರೆ ಹೆಚ್ಚು ಪರಿಣಾಮಕಾರಿಯಾಗುತ್ತೆ. ಇದರ ಬಗ್ಗೆ ವಿಶ್ವವಿದ್ಯಾಲಯಗಳಲ್ಲಿ, ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ, ಸಂಶೋಧನಾ ಕೇಂದ್ರಗಳಲ್ಲಿ ಬಹಳಷ್ಟು ಪ್ರಯೋಗಗಳನ್ನು ನಾವು ಮಾಡಿದ್ದೇವೆ. ಹಾಗಾಗಿ ನಾಟಿ ಮಾಡಿದ 30 ದಿವಸಗಳ ನಂತರ ಮತ್ತು 45 ದಿವಸಗಳಿಗೆ ಒಮ್ಮೆ ನಾವು ಸಿಂಪರಣೆಯನ್ನು ಮಾಡಿದ್ದೇ ಆದರೆ ಖಂಡಿತವಾಗಲೂ ಕೂಡ ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿ ಆಗುತ್ತೆ. ಇದರಿಂದ 50% ಸಾಂಪ್ರದಾಯಿಕ ಯೂರಿಯಾವನ್ನು ನಾವು ರೀಪ್ಲೇಸ್ಮೆಂಟ್ ಮಾಡ್ದಂಗಾಗುತ್ತೆ, ಖರ್ಚು ಕೂಡ ಕಡಿಮೆ ಆಗುತ್ತೆ, ಹೆಚ್ಚಿನ ಇಳುವರಿ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ. ಇನ್ನು ಈ ನ್ಯಾನೋ ಯೂರಿಯಾವನ್ನು ಸಿಂಪರಣೆ ಮುಖಾಂತರ ಮಾತ್ರ ಬೆಳೆಗಳಿಗೆ ಕೊಡಬೇಕು ಅಂತಕ್ಕಂಥ ವಿಚಾರ ಹೇಳಿದ್ರಿ, ಇದನ್ನು ಯಾವ ರೀತಿ ಸಿಂಪರಣೆ ಮಾಡಬೇಕು, ಹೇಗೆ ಸಿದ್ಧಪಡಿಸ್ಕೋಬೇಕು, ಬಳಸ್ತಕ್ಕಂಥ ವಿಧಾನ, ಜೊತೆಗೆ ಯಾವ ರೀತಿದು ನಾವು ಸಿಂಪರಣೆ ಮಾಡಿದ ಮೇಲೆ ಯಾವ ರೀತಿ ಬೆಳೆಯಲ್ಲಿ ಕೆಲಸವನ್ನು ಮಾಡುತ್ತೆ ಇದು? ಈಗ ಸಾಮಾನ್ಯವಾಗಿ ಒಂದು ನ್ಯಾನೋ ಯೂರಿಯಾ 500 ml ಬಾಟ್ಲಲ್ಲಿ ಅಥವಾ 1/2 liter ಬಾಟ್ಲಲ್ಲಿ ಬರುತ್ತೆ. ಇದನ್ನು ಉಪಯೋಗಿಸ್ತಕ್ಕಂಥ ಮುಂಚಿತವಾಗಿ ಅದನ್ನು ನಾವು ಚೆನ್ನಾಗಿ ಅಲ್ಲಾಡಿಸ್ಬೇಕು, ಚೆನ್ನಾಗಿ ಮಿಕ್ಸ್ ಚೆನ್ನಾಗಿ ಅಲ್ಲಾಡಿಸ್ಬಿಟ್ಟು ಉಪಯೋಗವನ್ನು ಮಾಡಬೇಕಾಗುತ್ತೆ. ನಮ್ಮ ಒಂದು ಸಂಶೋಧನೆಯ ಪ್ರಕಾರ 2-4 ml 1 liter ಬೆರೆಸಿಬಿಟ್ಟು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಅದು ಭತ್ತಕ್ಕಾದರೆ ಈಗಾಗಲೇ ತಿಳಿಸಿರುವಂತೆ 30 ಮತ್ತು 45 ದಿವಸಕ್ಕೆ ನಾವು ಉಪಯೋಗವನ್ನು ಮಾಡಬೇಕು. ಯಾವಾಗ ನಾವು ಸಿಂಪರಣೆಯನ್ನು ಮಾಡ್ತೀವೋ ಇಮ್ಮಿಡಿಯೇಟಾಗಿ ಎಲೆಗಳಲ್ಲಿರ್ತಕ್ಕಂಥ ರಂಧ್ರಗಳಿಗೆ ಹೋಗುತ್ತೆ ಫಸ್ಟು, ನಂತರ ಕೋಶಕ್ಕೆ ಹೋಗುತ್ತೆ. ಕೋಶದಿಂದ ಮತ್ತು ಫ್ಲೂಯಮ್ ಅಂತಕ್ಕಂಥ ನಾಳಗಳಿಗೆ ಬಂದುಬಿಟ್ಟು ಎಲೆ, ಕಾಯಿ ಮತ್ತು ಹೂಗಳಿಗೆ ಮತ್ತು ಬೇರುಗಳಿಗೆ ಅದು ಹರಡುತ್ತೆ. ಇದನ್ನು ಆದಷ್ಟು ನಾವು ಬೆಳಿಗ್ಗೆ ಅಥವಾ ಸಾಯಂಕಾಲ ಸಿಂಪರಣೆ ಮಾಡೋದು ಬಹಳ ಉತ್ತಮ. ಸಿಂಪರಣೆನ ಯಾವಾಗಲೂ ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾಡ್ತಾರೆ. ಇಲ್ಲಿನೂ ಕೂಡ ನಾವು ಬೆಳಿಗ್ಗೆ ಮತ್ತು ಸಾಯಂಕಾಲವನ್ನು ಉಪಯೋಗವನ್ನು ಮಾಡಿದರೆ ಉತ್ತಮ ಆಗುತ್ತೆ, ಆಮೇಲೆ ಹೆಚ್ಚು ಕೂಡ ಪರಿಣಾಮಕಾರಿ ಆಗುತ್ತೆ. ಆದಷ್ಟು ನೀವು ಉಪಯೋಗ ಮಾಡುವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಉಪಯೋಗವನ್ನು ಮಾಡ್ಬೋದು. ಕೆಲವೊಂದು ಕೀಟನಾಶಕಗಳ ಜೊತೆಗೆ, ಕೆಲವೊಂದು ರೋಗನಾಶಕಗಳ ಜೊತೆಗೂ ಕೂಡ ಮಿಕ್ಸ್ ಮಾಡ್ಬೋದು. ಕೆಲವೊಂದು ಕರಗ್ತಕ್ಕಂಥ ನೀರಿನಲ್ಲಿ ಕರಗ್ತಕ್ಕಂಥ ಗೊಬ್ಬರಗಳ ಜೊತೆಗೂ ಕೂಡ ನಾವು ಉಪಯೋಗವನ್ನು ಮಾಡಬಹುದು. ಆಮೇಲೆ ಕೆಲವು ಕೃಷಿ ರಾಸಾಯನಿಕಗಳ ಜೊತೆಗೂ ಕೂಡ ನಾವು ಬೆರೆಸಿ ಮಾಡಬೇಕಾಗುತ್ತೆ. ಸೊ ಈಗಾಗಲೇ ಇಫ್ಕೋ ಕಂಪ್ನಿಯವರು ಮತ್ತು ಈಗ ಆಲ್ರೆಡಿ ಸಂಶೋಧನೆಯನ್ನು ನಡೆಸಿ, ವಿಶ್ವವಿದ್ಯಾಲಯಗಳಲ್ಲಿ ಸಂಶೋಧನೆಯನ್ನು ನಡೆಸಿ ಬಹಳಷ್ಟು ಕೀಟನಾಶಕ ಮತ್ತು ರೋಗನಾಶಕಗಳ ಒಂದು ಔಷಧಿಯ ಜೊತೆಗೆ ಮಿಶ್ರಣವನ್ನು ಮಾಡ್ತಾರೆ. ರೈತರಿಗೆ ಒಂದು ಮನವಿ ಏನಪ್ಪ ಅಂತಂದರೆ, ಯಾವುದೇ ಕೀಟನಾಶಕ ಅಥವಾ ರೋಗನಾಶಕದ ಜೊತೆಗೆ ಮಿಶ್ರಣವನ್ನು ಮಾಡಿ ಸಿಂಪರಣೆಯನ್ನು ಮಾಡಬೇಕಾದ್ರೆ ಜಾರ್ ಟೆಸ್ಟ್ ಅಂತ ಮಾಡಬೇಕು. ಜಾರ್ ಟೆಸ್ಟ್ ಅಂದರೆ ಏನಂದರೆ, ಒಂದು ಪ್ರಣಾಳಿಕೆಯನ್ನು ತೆಗೆದುಕೊಂಡು, ಟೆಸ್ಟ್ ಟ್ಯೂಬ್ ಅಂತಿರಲ್ಲ, ಟೆಸ್ಟ್ ಟ್ಯೂಬ್ ತಗೊಂಡು ಅದರಲ್ಲಿ 1-2 ml ನ್ಯಾನೋ ಯೂರಿಯಾ ಹಾಕ್ರಿ, 1-2 ml ಕೀಟನಾಶಕ ಅಥವಾ ರೋಗನಾಶಕವನ್ನು ಹಾಕ್ರಿ, 1-2 ml ವಾಟರ್ ಹಾಕ್ರಿ. ಇವು ಮೂರನ್ನು ಮಿಕ್ಸ್ ಮಾಡಿದಾಗ ಕಂಪ್ಲೀಟಾಗಿ ಕರಗಬೇಕದು. ಯಾವುದೇ ರೀತಿಯಾಗಿರ್ತಕ್ಕಂಥ ಮೊಸರು ಥರ ಆಗೋದು, ಗಟ್ಟಿಯಾಗೋದು ಈ ಥರ ಆಗಬಾರ್ದು. ಈ ಥರ ಆಯಿತು ಅಂತಂತಂದರೆ ಅದು ಕಂಪ್ಯಾಟಬಿಲಿಟಿ ಇರೋದಿಲ್ಲ. ಅದನ್ನು ನಾವು ಮಿಕ್ಸ್ ಮಾಡಿ ಸಿಂಪರಣೆಯನ್ನು ಮಾಡ್ಬೋದು. ಸಂಪೂರ್ಣವಾಗಿ ಕರಗ್ತಪ್ಪ ಅಂತಂದರೆ ಇಮ್ಮಿಡಿಯೇಟಾಗಿ ನಾವು ಕೀಟನಾಶಕ ಅಥವಾ ರೋಗನಾಶಕದ ಜೊತೆಗೆ ಮಿಶ್ರಣವನ್ನು ಮಾಡಿಬಿಟ್ಟು ನಾವು ಸಿಂಪರಣೆಯನ್ನು ಮಾಡ್ಬೋದು. ಈಗ ವಿಶೇಷವಾಗಿ ಭಾಳಷ್ಟು ಮಳೆ ಆಗಿರುತ್ತೆ, ಗೊಬ್ಬರ ಹಾಕಲಿಕ್ಕೆ ಮೇಲು ಗೊಬ್ಬರ ಹಾಕಲಿಕ್ಕೆ ಅವಕಾಶ ಇರೋದಿಲ್ಲ, ಭೂಮಿಯೆಲ್ಲ ಒದ್ದೆ ಆಗಿರುತ್ತೆ. ಅಂಥ ಸಂದರ್ಭದಲ್ಲಿ ಈ ನ್ಯಾನೋ ಯೂರಿಯಾವನ್ನು ಮೇಲು ಗೊಬ್ಬರವಾಗಿ ಬೆಳೆಗಳಿಗೆ ಸಿಂಪರಣೆ ಮಾಡಲಿಕ್ಕೆ ಅನುಕೂಲ ಆಗತ್ತಂತೀರ, ಹೇಗೆ ತಾವು? ಹೌದು, ಈಗ ನ್ಯಾನೋ ಯೂರಿಯಾ ಅಂದೇಟ್ಗೆ ಇದು ಒಂದು ದ್ರವ ರೂಪದಲ್ಲಿರ್ತಕ್ಕಂಥ ಗೊಬ್ಬರ, ಯಾವುದೇ ಕಾರಣಕ್ಕೂ ಭೂಮಿಗೆ ಹಾಕಬಾರ್ದು ಅಂತ ಈಗಾಗಲೇ ತಿಳಿಸಿದ್ದೀವಿ. ಸಿಂಪರಣೆಯ ಮುಖಾಂತರ ನಾವು ಹಾಕಬೇಕಾಗುತ್ತೆ 30 ಮತ್ತು 45 ಅಥವಾ ಕವಲೊಡೆಯ ಸಮಯದಲ್ಲಿ ಅಥವಾ ಹೂವು ಬರ್ತಕ್ಕಂಥ ಮುಂಚಿತವಾಗಿ ನಾವು ಹಾಕಬೇಕಾಗುತ್ತೆ. ಅಕಸ್ಮಾತ್ ಆಗಿ ಏನಾದರೂ ಮಳೆ ಬಂತಪ್ಪ ಅಂತಂದರೆ ಸಿಂಪಡಿಸುವಾಗ 12 ಮುಂಚೆ ಸಿಂಪರಣೆ ಆಗುತ್ತೆ. 12 ಒಳಗಡೆ ಏನಾದರೂ ಮಳೆ ಬಂತಂದರೆ ನಾವು ಮತ್ತೊಮ್ಮೆ ನಾವು ಸಿಂಪರಣೆಯನ್ನು ಮಾಡಬೇಕಾಗುತ್ತೆ. ಇನ್ನು ನ್ಯಾನೋ ಯೂರಿಯಾವನ್ನು ಬಳಸುವಾಗ ಏನು ಮುನ್ನೆಚ್ಚರಿಕೆಗಳು ಅಥವಾ ಅದರ ಒಂದು ನಾವೇನಂತೀವಿ ಸಂರಕ್ಷಣೆ ಮಾಡಬೇಕಾದಂಥ ಕ್ರಮಗಳು ಯಾವ ರೀತಿ ಇದಾವಂತೀರಿ? ಈಗ ನ್ಯಾನೋ ಯೂರಿಯಾವನ್ನು ನಾವು ಉಪಯೋಗವನ್ನು ಮಾಡಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ಚೆನ್ನಾಗಿ ಅಲ್ಲಾಡಿಸ್ಬೇಕು, ಬಾಟ್ಲನ್ನು ಚೆನ್ನಾಗಿ ಅಲ್ಲಾಡಿಸ್ಬೇಕು. ನಂತರ 2-4 ml 1 liter ನಾವು ಬೆರೆಸಿಬಿಟ್ಟು ಉಪಯೋಗವನ್ನು ಮಾಡಬೇಕು. ಯಾರು ಸಿಂಪರಣೆ ಮಾಡ್ತಾರೋ ಅವರು ಮುಖ ಗೌಸನ್ನು ಹಾಕಬೇಕಾಗುತ್ತೆ, ಕೈ ಗೌಸನ್ನು ಹಾಕಬೇಕಾಗುತ್ತೆ. ಆದಷ್ಟು ನ್ಯಾನೋ ಯೂರಿಯಾವನ್ನು ಮನೆಗೆ ತೆಗೆದುಕೊಂಡು ಬಂದಾಗ ಮಕ್ಕಳಿಗೆ ಸಿಗದಂತೆ ಇಡಬೇಕಾಗುತ್ತೆ, ತಂಪಾದ ವಾತಾವರಣದಲ್ಲಿ ಇಡಬೇಕಾಗುತ್ತೆ. ಒಣಗಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ನಾವು ಇಟ್ಟು 2 ಒಳಗಡೆ ನಾವು ಉಪಯೋಗವನ್ನು ಮಾಡಬೇಕಾಗುತ್ತೆ. ಒಂದು ಎಕ್ಸ್ಪೈರಿ ಡೇಟ್ ಅಂತ ಫಿಕ್ಸ್ ಮಾಡಿದರೆ ನ್ಯಾನೋ ಯೂರಿಯಾ ಮ್ಯಾನುಫ್ಯಾಕ್ಚರ್ ಡೇಟಿಂದ 2 ಒಳಗಡೆ ಉಪಯೋಗವನ್ನು ಮಾಡಿದರೆ ಹೆಚ್ಚಿನ ಒಂದು ಪರಿಣಾಮಕಾರಿ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಆದಷ್ಟು 2 ಒಳಗಡೆ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡತಕ್ಕಂಥದ್ದು ಉತ್ತಮ. ಮುಖ್ಯವಾಗಿ ರೈತರು ಕೇಳ್ತಿರ್ತಾರೆ ಇದರಲ್ಲಿ ಎಲ್ಲೆಲ್ಲಿ ಪ್ರಯೋಗ ಮಾಡಿದ್ದಾರೆ, ಹೇಗೆ ಮಾಡಿದ್ದಾರೆ, ಆಮೇಲೆ ಫಲಿತಾಂಶಗಳು ಯಾವ ರೀತಿ ಬಂದಿದ್ದಾವೆ ಅಂತಕ್ಕಂಥದ್ದು ಅಧಿಕೃತವಾಗಿ ರೈತರು ಕೇಳ್ತಿರ್ತಾರೆ. ಹೇಗೆ ಇದ್ರ ಬಗ್ಗೆ ಏನು ಹೇಳ್ತಾರೆ ರೈತರಿಗೆ ತಾವು? ಈ ಒಂದು ನ್ಯಾನೋ ಯೂರಿಯಾದ ಬಗ್ಗೆ ಬಹಳಷ್ಟು ಸಂಶೋಧನೆಗಳನ್ನು ಮಾಡಿದರೆ ಸುಮಾರು 94 ಬೆಳೆಗಳ ಮೇಲೆ ಇದರ ಪ್ರಯೋಗವನ್ನು ಮಾಡಿದರೆ ಸುಮಾರು 11,000 ಎಕ್ಸ್ಪೆರಿಮೆಂಟ್ಗಳನ್ನು ದೇಶಾದ್ಯಂತ ಮಾಡಿದ್ದಾರೆ. ಇದನ್ನು ಈ ಒಂದು ಸಂಶೋಧನೆಗಳನ್ನು ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು, ಸಂಶೋಧನಾ ಕೇಂದ್ರ ಆಗಿರ್ಬೋದು, ಮತ್ತು ಯೂನಿವರ್ಸಿಟಿನಲ್ಲಿ ಸಾಕಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿಬಿಟ್ಟು ನಂತರ ಅಧಿಕೃತವಾಗಿ ಇದನ್ನು ರಸಗೊಬ್ಬರಗಳ ಕಾಯ್ದೆಯ ಅಡಿಯಲ್ಲಿ FCO ಅಂತ ಕರೀತಾರೆ, ಫರ್ಟಿಲೈಸರ್ ಕಂಟ್ರೋಲ್ ಆರ್ಡರ್ 1985 ಅಡಿಯಲ್ಲಿ ಬರಂಗೆ ಮಾಡಿಕೊಂಡು ಅಧಿಕೃತವಾಗಿ ಇದನ್ನು 15 June 2021 ಇದನ್ನು ಮಾರ್ಕೆಟಿಗೆ ಬಿಟ್ಟಿದ್ದಾರೆ. ಇನ್ನು ರೈತರಿಗೆ ಇದು ಎಲ್ಲಿ ಸಿಗ್ತದೆ ಗೊಬ್ಬರ ನ್ಯಾನೋ ಯೂರಿಯಾ? ತಾವು ಹೇಳಿದ್ರೆ ಇದೀಗ 2 ವರ್ಷ ಒಳಗಾಗಿ ಇದನ್ನು ಬಳಸಬೇಕು, ಆ ಎಕ್ಸ್ಪೈರಿ ಡೇಟ್ ಇರತಕ್ಕಂಥ ವಿಚಾರ ಎಲ್ಲೆಲ್ಲಿ ಸಿಗ್ತದೆ, ಜೊತೆಗೆ ರೈತರಿಗೆ ಬಳಸುವಂಥ ರೈತರಿಗೆ ಏನು ಒಂದು ಸಲಹೆ ಸೂಚನೆಗಳನ್ನು ಕೊಡ್ತಿರ್ತಾವು, ವಿಶೇಷವಾಗಿ ರಾಯಚೂರು ಜಿಲ್ಲೆ ರೈತರಿರ್ಬೋದು ಅಥವಾ ನಮ್ಮ ಕೊಪ್ಪಳ ಜಿಲ್ಲೆ ರೈತರಿರ್ಬೋದು, ಇದರ ಬಳಕೆ ಬಗ್ಗೆ? ಈಗ 1 ಚೀಲ ಯೂರಿಯಾ ಬಳಸ್ತಾರೆ, ಅದಕ್ಕೆ ಇದಕ್ಕೆ ಹೇಳಿರ್ತಾವೆ ಲಾಭ ಏನು ಅಂತಕ್ಕಂಥ ವಿಚಾರ. ಕೊನೆಯದಾಗಿ ರೈತರಿಗೆ ನಿಮ್ಮ ಸಲಹೆ ಸೂಚನೆ ಕಿವಿಮಾತುಗಳೇನು? ಈಗ ಸಾಮಾನ್ಯವಾಗಿ ನಮ್ಮ ಒಂದು ಭಾರತ ದೇಶದಲ್ಲೇ ಆಗಲಿ ಕರ್ನಾಟಕದಲ್ಲಾಗಲಿ ಸಾರಜನಕದ ಒಂದು ಕೊರತೆ ಜಾಸ್ತಿ. ನಮ್ಮ ಒಂದು ರಾಯಚೂರು ಭಾಗದಲ್ಲಿ ಹೆಚ್ಚಾಗಿ ಭತ್ತವನ್ನು ಬೆಳೀತಾ ಇದ್ದಾರೆ, ಅದರ ಜೊತೆಗೆ ಸೂರ್ಯಕಾಂತಿ ಹತ್ತಿಯನ್ನು ಬೆಳೀತಾ ಇದ್ದಾರೆ. ಈಗ ಈ ಸಾಮಾನ್ಯವಾಗಿ ಭತ್ತದಲ್ಲಿ ಏನಾಗುತ್ತೆ ಅಂತಂದರೆ 30-50% ಸಾರಜನಕ ಅಥವಾ ಯೂರಿಯಾ ಲಾಸ್ ಆಗ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಸೊ ಈ ಥರ ಲಾಸ್ ಆಗೋದ್ರಿಂದ ಸರಿಯಾಗಿ ಯೂರಿಯಾ ಸದ್ಬಳಕೆ ಆಗ್ತಾ ಇಲ್ಲ. ಅದಕ್ಕೋಸ್ಕರ ಇಫ್ಕೋ ಕಂಪ್ನಿಯವರು ಈ ಒಂದು ನ್ಯಾನೋ ಯೂರಿಯಾವನ್ನು ತೆಗೆದುಕೊಂಡು ಬಂದಿದ್ದಾರೆ. ಇದನ್ನು ಮೇಲುಗೊಬ್ಬರವಾಗಿ ರೈತರು 2-3 ಬಾರಿ ಸಾರಜನಕದ ಅವಶ್ಯಕತೆಗೆ ತಕ್ಕಂತೆ ಸಸ್ಯಗಳಿಗೆ ತಕ್ಕಂತೆ ನಾವು ಅದನ್ನು ಉಪಯೋಗವನ್ನು ಮಾಡಬೇಕಾಗುತ್ತೆ. ಈ ಒಂದು ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ ಸಾರಜನಕದ ಒಂದು ಸದ್ಬಳಕೆ 90% ಹೆಚ್ಚಾಗುತ್ತೆ, ನಮಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ. ಸೊ ಈ ಒಂದು ನ್ಯಾನೋ ಯೂರಿಯಾವನ್ನು ಬಳಕೆ ಮಾಡೋದ್ರಿಂದ ನಮ್ಮ ಒಂದು ಭಾರತ ದೇಶಕ್ಕೆ 6,000-8,000 crore ಉಳಿತಾಯ ಆಗುತ್ತೆ ವಿದೇಶಿ ವಿನಿಮಯದಲ್ಲಿ. ಸೊ ಈ ರೀತಿ ಉಳಿದಿರತಕ್ಕಂಥ ಅಮೌಂಟನ್ನು ಬೇರೆ ಬೇರೆ ಯೋಜನೆಗಳಿಗೆ ಸರ್ಕಾರದವರು ಉಪಯೋಗವನ್ನು ಮಾಡ್ಬೋದು. ಇಂತಹ ಒಂದು ನ್ಯಾನೋ ಯೂರಿಯಾವನ್ನು ಆತ್ಮನಿರ್ಭರ ಯೋಜನೆಯ ಅಡಿಯಲ್ಲಿ ನ್ಯಾನೋ ಬಯೋಟೆಕ್ನಾಲಜಿ ಸೆಂಟರ್ ಅವರು ಇಫ್ಕೋ ಕಂಪ್ನಿಯವರಿಗೆ ಪೇಟೆಂಟಾಗಿ ಮಾಡಿಕೊಟ್ಟಿದ್ದಾರೆ. ಇದನ್ನು ಆದಷ್ಟು ರೈತರು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನು ಮಾಡಬೇಕಾಗತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದರೆ ನ್ಯಾನೋ DAP ಅಂಥದ್ದು ಕೂಡ 1 December ಬಿಡುಗಡೆ ಆಗ್ತಕ್ಕಂಥ ಸಾಧ್ಯತೆಗಳಿದ್ದಾವೆ. ಬಹಳಷ್ಟು ಜನ ಡೀಲರ್ಸ್ ಏನಾಗ್ತದೆ, ಸರ್ ಬರೀ ನ್ಯಾನೋ ಯೂರಿಯಾವನ್ನು ನಾವು ಮಾರಾಟ ಮಾಡೋಕೆ ಹೋದರೆ ಸ್ವಲ್ಪ ಕಷ್ಟ ಆಗುತ್ತೆ, ನ್ಯಾನೋ DAP ಇತ್ತು ಅಂತಂದರೆ ಎರಡನ್ನೂ ಕಂಬೈನ್ ಮಾಡಿ ನಾವು ಕೊಟ್ಟರೆ ಇನ್ನೂ ಚೆನ್ನಾಗಿ ಉಪಯೋಗ ಆಗುತ್ತೆ ಅಂತಕ್ಕಂಥದ್ದನ್ನ ಅವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ. ಹಾಗಾಗಿ ಮುಂದಿನ ದಿವಸಗಳಲ್ಲಿ ನ್ಯಾನೋ ಯೂರಿಯಾದ ಜೊತೆಗೆ ನ್ಯಾನೋ DAP ಸಹ ಬಂದರೆ ಖಂಡಿತವಾಗಲೂ ಕೂಡ ಹೆಚ್ಚಿನದಾಗಿ ಸೇಲ್ ಆಗುತ್ತೆ. ಪರಿಣಾಮಕಾರಿಯಾಗಿ ನಾವು ಯೂರಿಯಾ ಮತ್ತು DAP ಉಪಯೋಗ ಮಾಡೋದ್ರಿಂದ ವಿದೇಶಿ ವಿನಿಮಯದಲ್ಲೂ ಕೂಡ ಖರ್ಚನ್ನು ಕಡಿಮೆ ಮಾಡಿಕೊಂಡು ರೈತರ ಒಂದು ಆದಾಯ ಖರ್ಚನ್ನು ಕಡಿಮೆ ಮಾಡಿಕೊಂಡು ಆದಾಯದಲ್ಲಿ ಹೆಚ್ಚಿನ ಒಂದು ಮಾಡ್ಬೋದು. ಈ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ 10% ಇಳುವರಿ ಜಾಸ್ತಿ ಆಗುತ್ತೆ, 8-10% ಇಳುವರಿ ಜಾಸ್ತಿ ಆಗುತ್ತೆ ಅಂತಕ್ಕಂಥದ್ದು ಸಂಶೋಧನೆಯಿಂದ ಕಂಡುಬಂದಿದೆ. 50% ಯೂರಿಯಾದಲ್ಲಿ ಖರ್ಚು ಮಾಡತಕ್ಕಂಥ ಒಂದು ಖರ್ಚನ್ನು ನಾವು ಕಡಿಮೆ ಮಾಡ್ಬೋದು. ಆಮೇಲೆ ಒಂದು ಸಾರಜನಕದ ಸದ್ಬಳಕೆಯನ್ನು ಕೂಡ 90% ಮಾಡ್ಬೋದು. ಈ ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡೋದ್ರಿಂದ ವಾತಾವರಣದ ಒಂದು ಗಾಳಿ ನೀರು ಮತ್ತು ಮಣ್ಣಿನ ಒಂದು ಕಲುಷಿತೆಯನ್ನು ಒಂದು ಪೊಲ್ಯೂಷನ್ ಏನಂತೀವಿ ಅದನ್ನು ಕೂಡ ಕಡಿಮೆ ಆಗಲಿಕ್ಕೆ ಸಾಧ್ಯತೆ ಇರುತ್ತೆ. ಅದಕ್ಕೋಸ್ಕರ ರೈತ ಬಾಂಧವರಲ್ಲಿ ವಿನಂತಿ ಏನಂತಂದರೆ ನ್ಯಾನೋ ಯೂರಿಯಾ, ನ್ಯಾನೋ DAP, ನ್ಯಾನೋ ಜಿಂಕು ಇಂತಹ ರಸಗೊಬ್ಬರಗಳನ್ನು ಹೆಚ್ಚು ಹೆಚ್ಚಾಗಿ ಉಪಯೋಗವನ್ನು ಮಾಡಿಕೊಂಡು ಖರ್ಚನ್ನು ಕಡಿಮೆ ಮಾಡಿಕೊಂಡು ಇಳುವರಿಯನ್ನು ಹೆಚ್ಚು ಮಾಡಿ ಆದಷ್ಟು ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಂಡು ಆರ್ಥಿಕ ಸದೃಢತೆಯನ್ನು ಕಾಪಾಡಿಕೊಂಡು ಮುಂದೋಗಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈಗ ಏನಾಗುತ್ತೆ ಅಂತಂದರೆ, ಬಹಳಷ್ಟು ಜನ ರೈತರಿಗೆ ನಾವು ರೆಕಮೆಂಡೆಡ್ ಏನು ಹೇಳ್ತೀವಿ, 2-4 ml 1 ಲೀಟ್ರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿರಿ ಅಂತ ಹೇಳ್ತೀವಿ. ರೈತರು ಏನು ಮಾಡ್ತಾರೆ ಸ್ವಲ್ಪ, ಆದರೆ ರೈತರಿಗೆ ಸಾಮಾನ್ಯವಾಗಿ ಏನು ಮಾಡ್ತಾರೆ, 4 ml RML 8 ml 10 ml ಹಾಕಿ ಮಾಡ್ತಾರೆ. ಈಗ ನಮ್ಮ ಒಂದು ಅನುಭವದ ಪ್ರಕಾರ ಮತ್ತು ಒಂದು ಸಂಶೋಧನೆ ಪ್ರಕಾರ ಕಂಡುಬಂದಿದ್ದೇನಂತಂದರೆ, ನ್ಯಾನೋ ಯೂರಿಯಾವನ್ನು ಜಾಸ್ತಿ ಏನಾದರೂ ನಾವು ಸಿಂಪರಣೆ ಮಾಡಿದರೆ, ಎಷ್ಟು ಡೋಸನ್ನು ನಾವು ಸಿಂಪರಣೆಯನ್ನು ಮಾಡಿದರೆ ವಿಷಕಾರಿಯಾಗುತ್ತೆ. ಹಾಗಾಗಿ ಈಗ ಒಂದು ಸಂಶೋಧನೆಯನ್ನು ಮಾಡಿರೋ ಪ್ರಕಾರ 2-4 ml ಅಷ್ಟೇ ನಾವು ಸಿಂಪರಣೆಯನ್ನು ಮಾಡಿದರೆ ಯಾವುದೇ ರೀತಿಯಾಗಿರತಕ್ಕಂಥ ವಿಷಕಾರಿಯಾಗೋದಿಲ್ಲ, ಪ್ರಾಣಿಗಳಿಗೆ ಮತ್ತು ಸಸ್ಯಗಳಿಗೂ ಕೂಡ ಯಾವುದೇ ರೀತಿಯಾಗಿರತಕ್ಕಂಥ ತೊಂದರೆ ಆಗೋದಿಲ್ಲ. ಬಹಳಷ್ಟು ಜನ ರೈತರು, ಬಹಳಷ್ಟು ಜನ ಪಬ್ಲಿಕಲ್ಲಿ ಏನಿದೆ ಅಂತಂದರೆ, ನ್ಯಾನೋ ಒಂದೇಟಿಗೆ ಒಂದು ಪೊಲ್ಯೂಷನ್ ಆಗುತ್ತೆ, ಒಂದು ತೊಂದರೆ ಆಗುತ್ತೆ ಅಂತಕ್ಕಂಥ ಒಂದು ಇದಿದೆ. ನಾವು ಅದಕ್ಕೋಸ್ಕರ ರೈತರಲ್ಲಿ ಮತ್ತು ಪಬ್ಲಿಕ್ದಲ್ಲಿ ವಿನಂತಿ ಏನಂತಂದರೆ, ನಾವು ಏನು ಡೋಸೇಜನ್ನು ಮೆನ್ಷನ್ ಮಾಡಿರ್ತೀವಿ ಅದು ಬಹಳ ಸೇಫರ್ ಡೋಸೇಜು, ಮತ್ತು ಜೈವಿಕ ಸಂಸ್ಥೆಯಿಂದ ಅದು ಅನುಮೋದಿಸಲ್ಪಟ್ಟಿದೆ. ಯಾಕಂದರೆ ಅಲ್ಲಿ ವಿಷ ಆಗುತ್ತಾ ಅಥವಾ ಇಲ್ವಾ, ವಿಷಕಾರಿ ಆಗಲ್ಲ ಅಂತಕ್ಕಂಥದ್ದನ್ನ ಸದೃಢತೆಯನ್ನು ಪಡಿಸಿಕೊಂಡು ಈ ನ್ಯಾನೋ ಯೂರಿಯಾವನ್ನು ನಾವು ಪಬ್ಲಿಕ್ಕಿಗೆ ರಿಲೀಸ್ ಮಾಡಿರ್ತೀವಿ. ಹಾಗಾಗಿ ಎಷ್ಟು ಡೋಸನ್ನು ಹೇಳಿರ್ತಿರೋ ಅಷ್ಟೇ ಡೋಸನ್ನು ಮಾಡೋದ್ರಿಂದ ಅತ್ಯಂತ ಸಣ್ಣ ಕಣಗಳು ಇರೋದ್ರಿಂದ ಸಿಂಪರಣೆ ಮಾಡಿದ ನಂತರ ಎಫೆಕ್ಟಿವ್ ಆಗಿ 1 ನಿಮಿಷದಲ್ಲಿ ಎಲೆಗಳ ತುಂಬ, ಗಿಡಗಳ ತುಂಬ ಅಬ್ಬಿಟ್ಟು ಹೆಚ್ಚಿನ ಒಂದು ಪರಿಣಾಮಕಾರಿಯಾಗಿರುತ್ತೆ. ಹೆಚ್ಚಿಗೆ ಏನಾದರೂ ಸಿಂಪರಣೆ ಮಾಡಿದರೆ ಅಂತಂದರೆ, ಹೆಚ್ಚಿಗೆ ಇರತಕ್ಕಂಥದ್ದು ವ್ಯಾಕ್ಯೂಲ್ಸಲ್ಲೇ ಇರುತ್ತೆ, ರಂಧ್ರಗಳಲ್ಲೇ ಇರುತ್ತೆ, ಸಸ್ಯಗಳಿಗೆ ಬೇಕಾದಾಗ ಮಾತ್ರ ಅದು ಇರುತ್ತೆ. ಆದಷ್ಟು ಶಿಫಾರಸಿಗಿಂತ ಹೆಚ್ಚಿನ, ಶಿಫಾರಸು ಮಾಡಿರತಕ್ಕಿಂತ ಹೆಚ್ಚಿನದಾಗಿ ರಸಗೊಬ್ಬರಗಳಾಗಿರ್ಬೋದು, ಕೀಟನಾಶಕಗಳಾಗಿರ್ಬೋದು ಉಪಯೋಗವನ್ನು ಮಾಡೋಕೆ ಹೋಗ್ಬಿಡ್ರಿ. ಶಿಫಾರಸು ಏನು ಮಾಡಿರ್ತೀವೋ ಅಷ್ಟೇ ಗೊಬ್ಬರವನ್ನು ಉಪಯೋಗವನ್ನು ಮಾಡಿರಿ. ಇನ್ನೊಂದೇನಪ್ಪ ಅಂತಂದರೆ, ನ್ಯಾನೋ ಯೂರಿಯಾವನ್ನು ಉಪಯೋಗವನ್ನು ಮಾಡಬೇಕಾದ್ರೆ ಆದಷ್ಟು 1 ಎಕರೆಗೆ 125 ಲೀಟ್ರು ನೀರನ್ನು ಮಾತ್ರ ಉಪಯೋಗವನ್ನು ಮಾಡಿರಿ. ಸಾಮಾನ್ಯವಾಗಿ ನಾವು ಕೀಟನಾಶಕ ರೋಗನಾಶಕಗಳನ್ನು ಉಪಯೋಗವನ್ನು ಮಾಡುವಾಗ 1 ಎಕರೆಗೆ 200 ಲೀಟ್ರನ್ನ ಉಪಯೋಗ ಮಾಡಿರಿ ಅಂತ ಹೇಳ್ತೀವಿ. ಯಾಕಂದರೆ ಇದು ನಾವು ಉಪಯೋಗಿಸ್ತಕ್ಕಂಥ ನ್ಯಾನೋ ಯೂರಿಯಾ ಅತ್ಯಂತ ಸಣ್ಣ ಕಣ ಇರೋದ್ರಿಂದ 500 ml ಇರೋದ್ರಿಂದ 125 ಲೀಟ್ರಿಗೆ 500 ml ಬೆಳೆಸ್ಬಿಟ್ಟು ಉಪಯೋಗ ಮಾಡಿದರೆ ಭಾಳ ಒಳ್ಳೆಯದು. ಜಾಸ್ತಿ ನೀರು ಬೆಳೆಸಿದರೆ ಅದು ಡೈಲ್ಯೂಟ್ ಆಗುತ್ತೆ, ಪರಿಣಾಮಕಾರಿ ಆಗೋದಿಲ್ಲ. ಆದಷ್ಟು 125 ಲೀಟ್ರು 1 ಎಕರೆಗೆ ಉಪಯೋಗವನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ರೈತರಿಗೆ ತಿಳಿಸ್ಲಿಕ್ಕೆ ಇಚ್ಛಪಡ್ತೇನೆ. ಒಳ್ಳೆಯದು ಡಾಕ್ಟರ್ ಎಂ ಇ ರವಿ ಅವರೇ, ಇದುವರೆಗೂ ನ್ಯಾನೋ ಯೂರಿಯಾದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ಮಾಡಿಕೊಟ್ಟಿದ್ದೀರಿ. ನೀವು ಹೇಳಿದಂಗೆ ಸಾಕಷ್ಟು ಪ್ರಯೋಜನಗಳು ನ್ಯಾನೋ ಯೂರಿಯಾದಿಂದ ಆಗ್ತಿದ್ದಾವೆ. ರೈತರು ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೋಬೇಕು, ಏನಂತಂದರೆ ನ್ಯಾನೋ ಯೂರಿಯಾವನ್ನು ಮೇಲುಗೊಬ್ಬರವಾಗಿ, ಅಂದರೆ ಬೆಳೆಗಳಿಗೆ ಸಿಂಪರಣೆ ಮುಖಾಂತರ ಮಾತ್ರ ಮೇಲುಗೊಬ್ಬರ ರೂಪದಲ್ಲಿ ಇದನ್ನು ಕೊಡಬೇಕು. ಭೂಮಿಗೆ ಹಾಕೋದಿರ್ಬೋದು ಅಥವಾ ಭೂಮಿಗೆ ನೀರಿನಲ್ಲಿ ಬಿಡೋದಿರ್ಬೋದು, ಎಲ್ಲ ಮಾಡಬಾರ್ದು. ನೀವು ಹೇಳಿದಂಥ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಿ ನ್ಯಾನೋ ಯೂರಿಯಾವನ್ನು ಬಳಸಿದ್ದಾದರೆ ಖಂಡಿತ ರೈತರಿಗೆ ಸಾಕಷ್ಟು ಪ್ರಯೋಜನಗಳಿದ್ದಾವೆ. ಮಾಹಿತಿಯನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಎಲ್ಲ ರೈತರ ಪರವಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ, ಧನ್ಯವಾದಗಳು. ಕೇಳಿದ್ರೆ ಇದುವರೆಗೂ ಕೃಷಿಯಲ್ಲಿ ನ್ಯಾನೋ ಯೂರಿಯಾದ ಬಳಕೆ ಮತ್ತು ಮಹತ್ವ ಕುರಿತು ಕೃಷಿ ವಿಶ್ವವಿದ್ಯಾಲಯ ರಾಯಚೂರಿನ ಡಾಕ್ಟರ್ ಎಂ ವಿ ರವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿ ಜಿ ಪಾವಲತ್ತಿ. ಬನ್ನಿ ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಸಾಮಾನ್ಯವಾಗಿ ಬೆಳೆ ಕಟಾವಾದ ಮೇಲೆ ಮಣ್ಣು ಪರೀಕ್ಷೆಗೆ ಮಣ್ಣು ಮಾದರಿ ಸಂಗ್ರಹಿಸಲು ಸೂಕ್ತ ಸಮಯವಾಗಿದ್ದು, ಎಕರೆಗೆ 5 ಜಾಗದಲ್ಲಿ ಜಿಗ್ಜಾಗ್ ಮಾದರಿಯಲ್ಲಿ 15-20 cm ಆಳದಲ್ಲಿ ಮಣ್ಣನ್ನು ಸಂಗ್ರಹಿಸಿ ಮಿಶ್ರಣ ಮಾಡಿ 1 kg ಮಣ್ಣನ್ನು ಪರೀಕ್ಷೆಗೆ ಕೊಡಬೇಕು. ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷವನ್ನು ಸುಡದೆ ತ್ಯಾಜ್ಯ ವಿಭಜಕವನ್ನು ಬಳಸಿಕೊಂಡು ಅದನ್ನು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಹಿಂಗಾರು ಬೆಳೆ ಕಟಾವಾದ ಕೂಡಲೇ ಮಾಗಿ ಉಳುಮೆ ಮಾಡಿದರೆ ಮಣ್ಣಿನಲ್ಲಿ ಕೋಶಾವಸ್ಥೆಯಲ್ಲಿರುವ ಕೀಟಗಳು ನಾಶವಾಗುವುದಲ್ಲದೆ ಮಳೆ ನೀರಿನ ಶೇಖರಣೆ ಶಕ್ತಿಯನ್ನು ಹೆಚ್ಚಿಸುತ್ತದೆ. ರೈತ ಬಂದರೆ ಇನ್ನು ಕಲ್ಲಂಗಡಿಗೆ ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಇಳುವರಿ ಹೆಚ್ಚಿಸಬಹುದು. ಇನ್ನು ಬಿಸಿಲು ಹೆಚ್ಚಾಗುವುದರಿಂದ ಕಲ್ಲಂಗಡಿ ಹಣ್ಣುಗಳು ಸೀಳುತ್ತವೆ. ಇದನ್ನು ತಡೆಯಲು ಬೋರಾನ್ 5% ಹಣ್ಣಿನ ಮೇಲೆ ಸಿಂಪಡಿಸಬೇಕು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8 10 ಹಳದಿ ಅಥವಾ ನೀಲಿ ಅಂಟು ಬೆಲೆಗಳನ್ನು ಹಾಕಬೇಕು. ಕಲ್ಲಂಗಡಿ ಅಥವಾ ಕರ್ಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆ ತಡೆಗಟ್ಟಲು ಎಕರೆಗೆ 15 ಮೊಹಕ ಬೆಲೆಗಳನ್ನು ಅಳವಡಿಸಬೇಕು. ಇನ್ನು ಕಡಲೆ, ಕಡಲೆ ಬಿತ್ತನೆ. ಕಡಲೆಯು ಕಟಾವಿಗೆ ಬಂದಿದ್ದು ತಾಪಮಾನ ಅಧಿಕವಾಗುತ್ತಿರುವುದರಿಂದ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಬೇಕು. ಬೇಸಿಗೆ ಶೇಂಗಾ ಬೆಳೆಯಲ್ಲಿ ಹೂವಾಡುವ ಹಂತ ಅಥವಾ ಕಾಯಿ ಕಟ್ಟುವ ಹಂತದಲ್ಲಿ ಯಾವುದೇ ಕಾರಣಕ್ಕೂ ಮಣ್ಣಿನ ತೇವಾಂಶ ಕಡಿಮೆಯಾಗದಂತೆ ನೋಡಿಕೊಳ್ಳಬೇಕು. ಮಣ್ಣು ಮತ್ತು ಹವಾಮಾನಕ್ಕನುಗುಣವಾಗಿ 10-12 ದಿನಗಳಿಗೊಮ್ಮೆ ನೀರು ಹಾಯಿಸಬೇಕು. ತೊಗರಿ, ತೊಗರಿ ಬೆಳೆ ರಾಶಿಯಾದ ನಂತರ ಆ ಭೂಮಿಯನ್ನು ಮಾಗಿ ಉಳುಮೆ ಮಾಡಬೇಕು. ಇದರಿಂದ ಭೂಮಿಯಲ್ಲಿ ಕೋಶ ವ್ಯವಸ್ಥೆಯಲ್ಲಿರುವ ಕೀಟಗಳನ್ನು ನಿರ್ಮೂಲನೆ ಮಾಡಬಹುದು. ಹಿಂಗಾರಿ ಜೋಳ ಕಟಾವು ಹಂತದಲ್ಲಿದ್ದು ಹವಾಮಾನ ಮುನ್ಸೂಚನೆಗೆ ಅನುಗುಣವಾಗಿ ಆದ್ಯತೆ ಮೇರೆಗೆ ಕಟಾವು ಮಾಡಬೇಕು. ಭತ್ತದಲ್ಲಿ ಕಾಂಡು ಕರಿಯುವ ಹುಳು ನಿಯಂತ್ರಣಕ್ಕಾಗಿ 2 mm ಕ್ಲೋರೋಫೈರಫಾಸ್ 20 EC ಅಥವಾ 2 mm ಪ್ರೊಫೆನಾಫಾಸ್ 50 EC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಬೇಕು. ಭತ್ತದಲ್ಲಿ ದುಂಡಾಣು ಅಂಗಮಾರಿ ರೋಗ ಹತೋಟಿ ಮಾಡಲು 0.6 gram ಸ್ಟ್ರೆಪ್ಟೋಮೈಸಿನ್ ಸಲ್ಫೈಡ್ ಮತ್ತು 3 gram COC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಬೇಕು. ಇನ್ನು ಮಾವಿನ ಬೆಳೆಯಲ್ಲಿ ನೀರಿನ ಅನುಕೂಲತೆ ಇದ್ದಲ್ಲಿ ಮಾವಿನ ಬೆಳೆಯಲ್ಲಿ ಕಾಯಿ ಕಟ್ಟುವ ಹಂತದಿಂದ ಮಾಗುವ ಹಂತದವರೆಗೆ ಪ್ರತಿ 15-20 ದಿನಗಳಿಗೊಮ್ಮೆ ನೀರುಣಿಸಬೇಕು. ಕೋಳಿ ಸಾಕಾಣಿಕೆಯಲ್ಲಿ ಬೇಸಿಗೆ ಆರಂಭವಾಗುತ್ತಿರುವ ಈ ದಿನಗಳಲ್ಲಿ ಶುದ್ಧವಾದ ನೀರು ಸದಾಕಾಲ ಕೋಳಿಗಳಿಗೆ ಕುಡಿಯಲು ಲಭ್ಯವಾಗುವಂತೆ ನೋಡಿಕೊಳ್ಳಬೇಕು. ಕೋಳಿ ಮನೆಯನ್ನು ತಂಪಾಗಿಡುವ ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕು. ಕೋಳಿ ಕೊಠಡಿಯು ಉಷ್ಣಾಂಶವನ್ನು ಯಥಾಸ್ಥಿತಿಯಲ್ಲಿ ಕಾಪಾಡಬೇಕು. ಇನ್ನು ಜಾನುವಾರುಗಳಿಗೆ ಬೇಸಿಗೆ ದಿನಗಳು ಆರಂಭಗೊಂಡಿದ್ದು ಹೈನು ರಾಸುಗಳಿಗೆ ಶುದ್ಧ ನೀರು ಸದಾ ಲಭ್ಯವಿರುವಂತೆ ಎಚ್ಚರ ವಹಿಸಬೇಕು. ಇದರಿಂದ ಹಾಲಿನ ಇಳುವರಿ ಹಾಗೂ ಗುಣಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯ. ಬಿಸಿಲಿನ ಬೇಗೆಯಿಂದ ತಪ್ಪಿಸಿಕೊಳ್ಳಲು ಪ್ರಾಣಿಗಳ ಮೇಲ್ಛಾವಣಿಯನ್ನು ಹುಲ್ಲಿನ ಹೊದಿಕೆಯಿಂದ ಮುಚ್ಚಬೇಕು ಮತ್ತು ಬಿಳಿ ಬಣ್ಣವನ್ನು ಬಳಿಯಬೇಕು. ಇದರಿಂದ ಪ್ರಾಣಿಗಳಿಗೆ ತಂಪಾದ ವಾತಾವರಣ ಸಿಗುತ್ತದೆ. ರೈತ ಬಾಂಧವರೇ, ಇದುವರೆಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಬನ್ನಿ ರೈತ ಬಾಂಧವರೇ, ಈಗ ಕೇಳೋಣ ಕುಷ್ಟಗಿಯ ಶರಣಪ್ಪ, ಹನುಮಪ್ಪ, ಯಮನೂರಪ್ಪ ಮತ್ತು ದ್ಯಾಮಣ್ಣ ಅವರ ರಿವಾಯತ್ ಪದಗಳು. ಕಣ್ಣೇರೆ ನಗತನ ಹೇ ಹೇ ಹಣತನ ಯಾ Yeah. ಹೆಸರು ಕಣ್ಣೇರಿನ ಕಥನ ಕಣ್ಣೇರಿನ